ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಾನೂನು ಸಹಾಯ ಮತ್ತು ಸಲಹೆ ತೋರಿಸುತ್ತೆ, ಕಲೀಲ ನಮಗೆ ಸರಿದಾರಿ ತೋರಿಸುತ್ತೆ, ಕಲೀಲ ನಮಗೆ ಸರಿದಾರಿ ತೋರಿಸುತ್ತೆ. ಡೌನ್ಲೋಡ್ ಮಾಡಿ ಟೆಲಿ ಲಾ ಫಾರ್ ಸಿಟಿಜನ್ಸ್ ಮೊಬೈಲ್ ಆಪ್ ಅಥವಾ www.tele-law.in ಗೆ ಲಾಗಿನ್ ಮಾಡಿ, ಅಥವಾ ನಿಮ್ಮ ಸಮೀಪದ ಸಿಎಸ್ಸಿ ಸೆಂಟರ್ ಅನ್ನು ಸಂಪರ್ಕಿಸಿ. ನ್ಯಾಯ ವಿಭಾಗದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ರಾಮನಗೌಡ ಹಡಲಗೇರಿ ಅವರಿಂದ ಜೈವಿಕ ಕೀಟನಾಶಕಗಳ ಕುರಿತು ಮಾತುಕತೆ. ಸಂದರ್ಶಕರು ಡಾಕ್ಟರ್ ಎಸ್ಎಸ್ ರೋಳಿ. ನಂತರ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮುದಳ ತಾಲೂಕು ಕೊಳಲಿ ಗ್ರಾಮದ ಶ್ರೀಮತಿ ಕಲ್ಲವ್ವ ಕಾಸವ್ವ ಹಂಡೆನವರ್ ಹಾಗೂ ಸಂಘದಿಂದ ಚೌಡ್ಕಿ ಪದಗಳನ್ನು ಕೇಳಿವ್ರಿ. ಮೊದಲಿಗೆ ಕೇಳಿ, ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ರಾಮನಗೌಡ ಹಡಲಗೇರಿ ಅವರಿಂದ ಜೈವಿಕ ಕೀಟನಾಶಕಗಳ ಕುರಿತು ಮಾತುಕತೆ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ರೋಳಿ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಕೃಷಿ ಒಳಗ ರೋಗ ಕೀಟಗಳ ಬಾಧೆಯಿಂದ ನಾವು ಬಹಳಷ್ಟು ಸೋತು ಸುಳ್ಳಾಗ್ತೇವೆ. ಇಂಥ ಒಂದು ಸಂದರ್ಭದೊಳಗ ಸಾಕಷ್ಟು ಹುಳುಗಳು ವರ್ಷಪೂರ್ತಿ ನಮಗ ಕಾಡ್ತಾವ. ಅಂತ ಹುಳುಗಳನ್ನ ನಿಯಂತ್ರಣ ಮಾಡೋದಕ್ಕೆ ನಾವು ಸಾಮಾನ್ಯವಾಗಿ ಮೊರೆ ಹೋಗುದು ಅಂತಂದ್ರ ಕೀಟನಾಶಕಗಳ ರಾಸಾಯನಿಕಗಳನ್ನ ನಾವು ಸಿಂಪರಣೆ ಮಾಡೋದಕ್ಕೆ ತಯಾರಾಗ್ತೀವಿ, ಮತ್ತು ಆ ಕೆಲಸವನ್ನ ಬಿಟ್ಟು ಬಿಡ್ಲಾರ್ದಂಗ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಈ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಏನಪ್ಪ ಅಂತಂದ್ರೆ, ರಾಸಾಯನಿಕಗಳನ್ನು ನಾವು ಕಡಿಮೆ ಮಾಡಬೇಕು, ಬಳಸಬಾರ್ದು. ರಾಸಾಯನಿಕಗಳಿಂದ ನಮ್ಮ ಶರೀರದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳಾಗ್ತವೆ, ಆರೋಗ್ಯದ ಮೇಲೆ ದುಷ್ಪರಿಣಾಮಗಳಾಗ್ತವೆ. ಅದರ ಜೊತೆಗೆ ನಮ್ಮ ಮಣ್ಣಿನ ಪರಿಸರ ಆಯಿತು, ಆಮೇಲೆ ನಮ್ಮ ಪರಿಸರ ಆಯಿತು, ಭಾಳಷ್ಟು ತೊಂದರೆಗೆ ಒಳಗಾಗ್ತದೆ, ಅಸಮತೋಲನ ಆಗ್ತದೆ, ಮತ್ತು ಜೀವಿಗಳ ಮೇಲೆ ದುಷ್ಪರಿಣಾಮ ಬೀರ್ತದೆ. ಹೀಗಾಗಿ ನಿಧಾನವಾಗಿ ನಮ್ಮ ಕೃಷಿ ಬದುಕು ಸಹಿತ ಅಸಮತೋಲನ ಆಗ್ತದೆ. ಹಿಂಗಾದಾಗ ಒಂದು ದಿವಸ ಹಿಂಗೆ ಬರ್ತದಲ್ಲ, ನಾವು ಏನೂ ಬೆಳೀಲಾರ್ದಂಥ ಒಂದು ಪರಿಸ್ಥಿತಿಗೆ ಬರ್ತೀವಿ, ಏನನ್ನೂ ಎದುರಿಸಲಾರ್ದಂಥ ಒಂದು ಪರಿಸ್ಥಿತಿಗೆ ಬರ್ತೀವಿ. ಅದಕ್ಕೆ ವಿಜ್ಞಾನಿಗಳು ವಿಚಾರ ಮಾಡ್ತಾ ಇದ್ದಾರೆ, ನಮ್ಮ ಸರ್ಕಾರ ವಿಚಾರ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಸಂಪೂರ್ಣವಾಗಿ ಸ್ವಾವಲಂಬಿ ಕೃಷಿಯನ್ನು ಮಾಡಬೇಕು. ಸ್ವಾವಲಂಬಿ ಕೃಷಿ ಅಂತಂದಾಗ ನಾವು ನಮಗೆ ಲಭ್ಯ ಇರುವಂಥ ಜೈವಿಕ ಅಸ್ತ್ರಗಳನ್ನು ಉಪಯೋಗ ಮಾಡಿಕೊಳ್ಬೇಕು, ಮತ್ತು ಪರಿಸರ ಸ್ನೇಹಿಯಾದಂಥ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು. ಹಾಗಾದಾಗ ಮಾತ್ರ ನಾವು ಮಣ್ಣಿನ ಆರೋಗ್ಯ ಕಾಪಾಡಬಹುದು, ನೀರಿನ ಆರೋಗ್ಯ ಕಾಪಾಡಬಹುದು, ಮತ್ತು ಗ್ರಾಹಕರಿಗೆ ವಿಷಮುಕ್ತವಾದಂಥ ಒಂದು ಆಹಾರವನ್ನು ಕೊಡಬಹುದು. ಇದರಿಂದಾಗಿ ನಾವು ಆರೋಗ್ಯವನ್ನು ಸುದೃಢಗೊಳಿಸಬಹುದು. ಈ ವಿಚಾರವನ್ನು ಇಟ್ಟುಕೊಂಡೇ ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದೊಳಗೆ ಸಾಕಷ್ಟು ಸಂಶೋಧನೆಗಳು ನಡೆದವ. ವಿಜ್ಞಾನಿಗಳು ಜೈವಿಕ ವಿಧಾನಗಳನ್ನು ಬಳಸಿ ಹುಳುಗಳನ್ನು ನಿಯಂತ್ರಣ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಅಂಥ ಒಂದು ಪ್ರಯೋಗ ಡಾಕ್ಟರ್ ರಾಮನಗೌಡ ಹಡಲಗೇರಿಯವರು, ಅವರು ಕೀಟಶಾಸ್ತ್ರಜ್ಞರು, ಅವರು ಮಾಡ್ತಾ ಇದ್ದಾರೆ. ಸುಮಾರು ದಿನಗಳಿಂದ ಟೊಮ್ಯಾಟೊನೊಳಗೆ ಬರುವಂಥ ಏನು ಥ್ರಿಪ್ಸ್ ನುಸಿ ಅದ, ಮತ್ತು ಬೇರೆ ಬೇರೆ ಬೆಳೆಗಳಲ್ಲಿ ಬರುವಂಥ ಏನು ಹುಳುಗಳಿದ್ದಾವೆ, ಅವುಗಳನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ಜೈವಿಕ ಅಸ್ತ್ರವನ್ನು ಅವರು ಕಂಡುಕೊಂಡಿದ್ದಾರೆ. ಅದರ ಮೇಲೆ ಸಾಕಷ್ಟು ತಮ್ಮ ಜ್ಞಾನವನ್ನು ಕೇಂದ್ರೀಕರಣ ಮಾಡಿ ಅದರ ಬೇರೆ ಬೇರೆ ಪ್ರಯೋಗಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾ ಸಫಲತೆಯನ್ನು ಕೂಡ ಕಂಡುಕೊಂಡಿದ್ದಾರೆ. ಅನೇಕ ರೈತರು ಜೈವಿಕ ಅಸ್ತ್ರವಾಗಿರುವಂಥ ಜೈವಿಕ ಶಿಲೀಂಧ್ರ, ಅದು ಬವೇರಿಯಾ ಬ್ಯಾಸಿಯಾನ ಅನ್ನುವಂಥ ಒಂದು ಶಿಲೀಂಧ್ರ, ಈ ಶಿಲೀಂಧ್ರದಿಂದ ಥ್ರಿಪ್ಸ್ ನುಸಿಯನ್ನು ನಿಯಂತ್ರಣ ಮಾಡುವಂಥದ್ದು, ಹತೋಟಿ ಮಾಡುವಂಥ ಒಂದು ಕಾರ್ಯದೊಳಗೆ ಅವರು ಯಶಸ್ವಿಯಾಗಿದ್ದಾರೆ. ಈ ಅನುಭವ ಏನದ ತಮಗೂ ಕೂಡ ಒಂದು ಒಳ್ಳೆಯ ಪಾಠ ಆಗ್ಬೋದು, ಮತ್ತು ಅದರಿಂದ ತಮಗೆ ಏನು ರಾಸಾಯನಿಕಗಳ ಮೇಲೆ ತಾವು ಖರ್ಚು ಮಾಡ್ತಾ ಇದ್ದೀರಿ ಇಲ್ಲಿ ತನಕ, ಅದನ್ನು ಭಾಳಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಈ ಬಗ್ಗೆ ತಾವು ತಿಳ್ಕೊಳ್ಳೋದು ಭಾಳ ಅದ. ಇವತ್ತು ನಾವು ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದೊಳಗಿದ್ದೀವಿ. ಡಾಕ್ಟರ್ ರಾಮನಗೌಡ ಹಡಲ್ಗೇರಿಯವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಹಡಲ್ಗೇರಿಯವರೇ, ತಮಗೆ ನಮಸ್ಕಾರ ಮತ್ತು ಸ್ವಾಗತ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ, ನನ್ನ ನಮಸ್ಕಾರಗಳು. ತಾವು ಏನು ಈ ಥ್ರಿಪ್ಸ್ ನುಸಿಯನ್ನು ನಿಯಂತ್ರಣ ಮಾಡೋದಕ್ಕೆ, ನಿರ್ವಹಣೆ ಮಾಡೋದಕ್ಕೆ ಇನ್ನು ಬವೇರಿಯಾ ಬ್ಯಾಸಿಯಾನ ಅನ್ನುವಂಥ ಶಿಲೀಂಧ್ರವನ್ನು ಏನು ತಾವು ಪಳಗಿಸಿ ಅದನ್ನು ಉಪಯೋಗ ಮಾಡ್ತಾ ಇದ್ದೀರಿ, ಈ ಅನುಭವದ ಬಗ್ಗೆ ನಮ್ಮ ರೈತರಿಗೆ ತಾವು ತಿಳಿಸಿಕೊಡ್ತೀರಿ? ಮೊಟ್ಟ ಮೊದಲಿಗೆ ಜೈವಿಕ ವಿಧಾನಗಳಿಂದ ನಾವು ರಸ ಇರುವ ಕೀಟಗಳನ್ನು ಯಾವ ಥರ ನಾವು ನಿರ್ವಹಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಹುಡುಕೋತಾ ಹೋದಾಗೆ ಅದರಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ಜೈವಿಕ ವಿಧಾನಗಳಿದ್ದಾವೆ. ನಾವು ಯಾಕೆ ಇದನ್ನು ಬವೇರಿಯಾ ಬೆಸಿಯಾನ ಅನ್ನೋದನ್ನೇ ಯಾಕೆ ನಾವು ಆಯ್ಕೆ ಮಾಡ್ಕೊಂಡಿವಿ ಅಂತಂದರೆ, ಇಲ್ಲಿ ಬವೇರಿಯಾ ಬೆಸಿಯಾನ ಅನ್ನೋದನ್ನು ಬೇರೆ ಬೇರೆ ಹುಳುಗಳಿಗೆ ನಾವು ರಸ ಇರುವ ಕೀಟ ಜೊತೆಗೆ ನಾವು ಥ್ರಿಪ್ಸ್ ಅಂತ ಏನು ಕರಿತೀವಲ್ಲ, ಆ ಥ್ರಿಪ್ಸ್ ಜೊತೆ ಜೊತೆಗೆ ನಾವು ಬೇರೆ ಇರತಕ್ಕಂಥ ಹುಳುಗಳೇನು ಬರ್ತಾವೆ ನಮ್ಮ ತೋಟಗಳಲ್ಲಿ ಅವುಗಳನ್ನು ನಿಯಂತ್ರಣ ಮಾಡುವಂಥ ಒಂದು ಶಕ್ತಿ ಈ ಒಂದು ಬವೇರಿಯಾ ಬೆಸಿಯಾನಿಗೆ ಇರುವುದರಿಂದ ಈ ಒಂದು ಬವೇರಿಯಾ ಬೆಸಿಯಾನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಮತ್ತು ಉಳಿದಿರ್ತಕ್ಕಂಥ ಅದರ್ ಬೇರೆ ಜೈವಿಕ ಅಸ್ತ್ರವಾಗಿರ್ತಕ್ಕಂಥದ್ದು ಭಾಳಷ್ಟು ಪ್ರಮಾಣದಲ್ಲಿದ್ದಾವೆ, ಅವುಗಳಕ್ಕಿಂತನೂ ಈ ಒಂದು ಬವೇರಿಯಾ ಬೆಸಿಯಾನ ನಮಗೆ ಸಂಶೋಧನೆ ಮುಖಾಂತರ ಭಾಳಷ್ಟು ಪ್ರಮಾಣದಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ರಿಸಲ್ಟನ್ನು ನಮ್ಮ ಸಂಶೋಧನೆಯಲ್ಲಿ ಕಂಡು ಬಂದಿದೆ, ಮತ್ತು ರೈತರ ಹೊಲದಲ್ಲಿನೂ ನಾವು ನೋಡಿದ್ದೀವಿ. ಆ ಒಂದು ಉದ್ದೇಶದಿಂದ ಈ ಒಂದು ಜೈವಿಕ ವಿಧಾನವನ್ನು ನಾವು ಅಸ್ತ್ರವಾಗಿ ಬಳಸ್ಕೊಂಡಿದ್ದೀವಿ. ಇದರಲ್ಲಿ ಇನ್ನೊಂದು ಪಾಯಿಂಟ್ ಕ್ಲಿಯರ್ ಮಾಡಬೇಕು ಅಂತಂತಂದರೆ, ನಾವು ಜೈವಿಕ ವಿಧಾನಗಳನ್ನೇ ಒಂದೇ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಕೀಟಗಳನ್ನು ನಿಯಂತ್ರಣ ಮಾಡ್ಕೋತೀವಿ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಅಂತಂದರೆ ಭಾಳಷ್ಟು ಕಷ್ಟ. ಯಾಕಂದರೆ ನಮ್ಮ ರೈತರು ಏನಾಗಿಬಿಟ್ಟಿದ್ದಾರೆ ಅಂತಂದರೆ, ಆಲ್ಮೋಸ್ಟ್ ಈಗಿರ್ತಕ್ಕಂಥ ವಾತಾವರಣ ನಮ್ಮ ಇರ್ತಕ್ಕಂಥ ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣ ಹೇಗಾಗಿದೆ ಅಂತಂದರೆ, ಒಂದು ರಾಸಾಯನಿಕ ವ್ಯವಸ್ಥೆಗೆ ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆ ರಾಸಾಯನಿಕ ವ್ಯವಸ್ಥೆ ಇರ್ತಕ್ಕಂಥ ಪದ್ಧತಿಯನ್ನು ನಾವು ಇಮ್ಮಿಡಿಯೇಟಾಗಿ ನಾವು ಜೈವಿಕ ಅಸ್ತ್ರವನ್ನು ಪ್ರಯೋಗ ಮಾಡಾಕತ್ತಿದ್ದೀವಿ ಅಂತಂದರೆ ಅದು ನಮಗೆ ಇಮ್ಮಿಡಿಯೇಟಾಗಿ ರಿಸಲ್ಟ್ ಕೊಡೋದನ್ನು ಭಾಳಷ್ಟು ಕಷ್ಟ. ಆ ಒಂದು ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಸ್ಲೋ ಆಗಿ ನಮ್ಮ ಫಲಗಳನ್ನೇ ನಾವು ಆರ್ಗ್ಯಾನಿಕಲಿ ತೊಗೊಂಬರಬೇಕು ಅಂತಂದರೆ, ಇಂಥವನ್ನೇ ಸ್ವಲ್ಪ ಪ್ರಮಾಣದಲ್ಲಿ ಇನಿಷಿಯಲಿ ಮಾಡ್ಕೋತಾ ಹೋಗ್ಬಿಟ್ಟು ನಾವು ಎಂಡಿಗೆ ಏನಾಗುತ್ತೆ ಅಂತಂದರೆ ಜಾಸ್ತಿ ಪ್ರಮಾಣದಲ್ಲಿ ಇವನು ಉಪಯೋಗ ಮಾಡ್ಕೋತಾ ಹೋದ್ವಿ ಅಂತಂದರೆ 100% ನಮಗೆ ನೀವು ಕೀಟಗಳನ್ನಾಗಿರ್ಬೋದು ಮತ್ತು ಬೇರೆ ಹುಳುಗಳನ್ನಾಗಿರ್ಬೋದು ಅವುಗಳನ್ನು ನಮಗೆ ನಿಯಂತ್ರಣದಲ್ಲಿ ಇಡಲಿಕ್ಕೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಮತ್ತು ಈ ಒಂದು ಬವೇರಿಯಾ ಬೆಸಿಯಾನ ಏನಿದೆ ಅಲ್ಲ, ಇದು ಒಂದು ಎಲ್ಲ ಕಡೆ ಸಿಗುತ್ತೆ. ಎಲ್ಲ ಕಡೆ ಅಂತಂದರೆ ನಾವು ಇನ್ಸ್ಟಿಟ್ಯೂಟಲ್ಲಿ ನಾವು ನೋಡ್ಕೋತಾ ಹೋದ್ವಿ ಅಂತಂದರೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸಿಗುತ್ತೆ, ಮತ್ತು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಲ್ಲಿ ಸಿಗುತ್ತೆ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಸಿಗುತ್ತೆ, ಮತ್ತು ಭಾಳಷ್ಟು ಬೇರೆ ಬೇರೆ ಕಂಪ್ನಿಗಳನ್ನು ಪ್ರೊಡಕ್ಷನ್ ಮಾಡ್ತಿರ್ತವೆ, ಮತ್ತು ನಮ್ಮ ಒಂದು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿನೂ ಈ ಒಂದು ಬವೇರಿಯಾ ಬೆಸಿಯಾನ ಸಿಗುತ್ತೆ. ಇಲ್ಲಿ ರೈತರು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದರೆ, ಎಲ್ಲ ಕಡೆ ಇರತಕ್ಕಂಥದ್ದು ಬವೇರಿಯಾ ಬೆಸಿಯಾನನೇ ಇರ್ತವೆ, ಎಲ್ಲ ವಿಜ್ಞಾನಿಗಳೂ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ರೈತ ಬಾಂಧವರು ಅಂತಂದರೆ, ಒಂದು ಬವೇರಿಯಾ ಬೆಸಿಯಾನ ಒಂದು ಕಡೆ ಪ್ರೊಡಕ್ಷನ್ ಆಗಿಬಿಟ್ಟು ಮಾರಾಟ ಮಾಡ್ತಾ ಇದ್ರು ಅಂತಂದರೆ, ಆ ಒಂದು ಐಸೋಲೇಟ್ ಅದೊಂದು ಪ್ರಭೇದನೇ ಬೇರೆ ಇರುತ್ತೆ, ಮತ್ತು ಇನ್ನೊಂದು ಇನ್ಸ್ಟಿಟ್ಯೂಟಲ್ಲಿ ಅಥವಾ ಇನ್ನೊಂದು ವಿಶ್ವವಿದ್ಯಾಲಯದಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದ್ರು ಅಂತಂದರೆ, ಅವರದೇ ತನ್ನದೇ ಆಗಿರ್ತಕ್ಕಂಥ ಒಂದು ಐಸೋಲೇಟ್ ಅಂತ ಕರಿತೀವಲ್ಲ, ಅದು ಅವ್ರದೇ ಆಗಿರುತ್ತೆ. ಅಂದರೆ ಒಂದು ಐಸೋಲೇಟಿಂದ ಇನ್ನೊಂದು ಐಸೋಲೇಟ್ ಏನಾಗುತ್ತೆ ಅಂತಂದರೆ, ನಿಮ್ಮ ರಿಸಲ್ಟ್ಸ್ಗಳನ್ನು ಭಾಳಷ್ಟು ವೇರಿಯೇಷನ್ ಆಗ್ತಿರ್ತವೆ. ಅದಕ್ಕೆ ಇಲ್ಲಿ ಐಸೋಲೇಟ್ಗಳದ್ದು ಯಾರ್ದು ಚೆನ್ನಾಗಿದೆ ಅನ್ನೋದನ್ನು ತರಿಸ್ಕೊಳ್ಳೋದು ಭಾಳಷ್ಟು ಅತ್ಯುತ್ತಮ. ಆ ಒಂದು ಉದ್ದೇಶದಲ್ಲಿ ನಾವು ಇದನ್ನು ಏನು ಮಾಡಿದ್ದೀವಿ ಅಂತಂದರೆ, ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸತತವಾಗಿ ಒಂದು 7 ವರ್ಷದ ಕಾಲ ನಾವು ಸಂಶೋಧನೆ ಒಳಗೊಂಡು ಸಂಶೋಧನೆ ಭಾಳಷ್ಟು ಪ್ರಮಾಣದಲ್ಲಿ ನಾವು ನಮ್ಮ ಲ್ಯಾಬೊರೇಟರಿಯಲ್ಲಿನೂ ನಾವು ಮಾಡಿಬಿಟ್ಟು ಅದನ್ನು ರೈತರ ಹೊಲದಾಗಿರ್ಬೋದು ಮತ್ತು ನಮ್ಮ ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾಲಯದಲ್ಲಿ ತಾಕುಗಳಲ್ಲಿ ಆಗಿರ್ಬೋದು ಅವ್ರನ್ನ ಭಾಳಷ್ಟು ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡಿಬಿಟ್ಟು ಈ ಹುಳುಗಳನ್ನು ನಿಯಂತ್ರಣ ಮಾಡಿದ್ದು ಭಾಳಷ್ಟು ನಾವು ಸಂತೋಷದಿಂದ ಹೇಳಬಹುದು. ಮತ್ತು ಈ ಬವೇರಿಯಾ ಬೆಸಿಯಾನ ಏನು ಮಾಡ್ತಂದರೆ, ನಮ್ಮ ಹುಳುಗಳನ್ನು ನಿಯಂತ್ರಣ ಮಾಡುವುದರ ಜೊತೆಗೆ ಏನು ಮಾಡ್ತದೆ ಅಂತಂದರೆ, ನಮಗೆ ಬೆಳೆಗೆ ಬೇಕಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಪೋಷಕಾಂಶಗಳು, ಪೋಷಕಾಂಶಗಳು ಅಂತಂದರೆ 2 ಥರ ಪೋಷಕಾಂಶಗಳು ಬರ್ತವೆ ನಮಗೆ. ಮೇಜರ್ ನ್ಯೂಟ್ರಿಯೆಂಟ್ ಅಂತ ಏನು ಕರಿತೀವಲ್ಲ, ಆ NPK ಅಂತ ಕರಿತೀವಲ್ಲ, ಆ NPK ಆಗಿರ್ಬೋದು, ಮತ್ತು ಲಘು ಪೋಷಕಾಂಶಗಳು ಅಂತ ಹೇಳಿಬಿಟ್ಟು ಮೈನರ್ ನ್ಯೂಟ್ರಿಯೆಂಟ್ ಅಂತ ಕರಿತೀವಿ. ಆ ಲಘು ಪೋಷಕಾಂಶಗಳು ಮತ್ತು ಮೇಜರ್ ಇರತಕ್ಕಂಥ ಪೋಷಕಾಂಶಗಳನ್ನು ಕೂಡ ಭೂಮಿ ಒಳಗಡೆ ಇರ್ತಕ್ಕಂಥ ಪೋಷಕಾಂಶಗಳನ್ನು ಗಿಡಕ್ಕೆ ಒದಗಿಸಿಕೊಡುವಂಥ ಒಂದು ಶಕ್ತಿ ಈ ಒಂದು ಬವೇರಿಯಾ ಬೆಸಿಯಾನಿಗಿದೆ ಅನ್ನೋದನ್ನು ನಾವು ಸಂಶೋಧನೆ ಮುಖಾಂತರ ಕಂಡುಕೊಂಡಿದ್ದೀವಿ. ಮತ್ತು ತೋಟದಲ್ಲಿನೂ ಅದನ್ನು ಪ್ರೂವ್ ಮಾಡ್ಕೊಂಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬಿವೇರಿಯಾ ಬೇಸಿಯಾನನ್ನು ಭಾಳಷ್ಟು ಪ್ರಮಾಣದಲ್ಲಿ ಉಪಯುಕ್ತವಾಗಿ ಮಾಡಿದ್ರಲ್ಲಿ ಟೊಮ್ಯಾಟೊ ಬೆಳೆ ಆಗಿರ್ಬೋದು ಮತ್ತು ಮೆಣಸಿನ ಗಿಡ ಆಗಿರ್ಬೋದು, ಇತ್ತಿತ್ತಲಾಗಿ ನಾವು ಕೇಳ್ತಾ ಇದ್ದೀವಿ ಹೋದ ವರ್ಷದಿಂದ ನಮಗೆ ಬ್ಲ್ಯಾಕ್ ಥ್ರಿಪ್ಸ್ ಅನ್ನೋದು ಅಂತೇಳಿ ಭಾಳಷ್ಟು ಪ್ರಮಾಣದಲ್ಲಿ ಬಳ್ಳಾರಿ ಡಿಸ್ಟಿಕ್ ತೊಗೋಬೋದು, ರಾಯಚೂರು ಡಿಸ್ಟಿಕ್ ತೊಗೋಬೋದು, ಮತ್ತು ಇಲ್ಲಿ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ತೊಗೋಬೋದು, ಇವನ್ ನಮ್ಮದು ಹುಬ್ಳಿ ಧಾರವಾಡ ಕಡೆ ಹೋದ್ವಿ ಅಂತಂದ್ರೂ ಭಾಳಷ್ಟು ಪ್ರಮಾಣದಲ್ಲಿ ಬ್ಲ್ಯಾಕ್ ಥ್ರಿಪ್ಸ್ ಹೋದ ವರ್ಷದಿಂದ ನಮಗೆ ರೈತ ಬಾಂಧವರಿಗೆ ಭಾಳಷ್ಟು ಪ್ರಮಾಣದಲ್ಲಿ ಕಾಟವನ್ನು ಕೊಡ್ತಾ ಇದೆ. ಇದು ಏನು ಅಂತಂದರೆ ಈಗ ರೀಸೆಂಟಾಗಿ ನಾವು ಮಾಡಿರ್ತಕ್ಕಂಥ ಐಸೋಲೇಟನ್ನು ಏನು ಮಾಡಿದ್ದೀವಿ ಅಂತಂದರೆ ಎಲ್ಲ ಬಳ್ಳಾರಿ ಡಿಸ್ಟಿಕ್ ರೈತರಿಗೂ ಸಪ್ಲೈ ಮಾಡಿದ್ದೀವಿ ಮತ್ತು ರಾಯಚೂರು ಡಿಸ್ಟಿಕ್ ರೈತರಿಗೂ ಸಪ್ಲೈ ಮಾಡಿದ್ದೀವಿ, ಬಾಗಲಕೋಟೆ ಡಿಸ್ಟಿಕ್ ರೈತರಿಗೂ ಸಪ್ಲೈ ಮಾಡಿದ್ದೀವಿ, ಅದೇ ಥರದ ನಾವು ಹುಬ್ಳಿ ಧಾರವಾಡ ಡಿಸ್ಟಿಕ್ ರೈತರಿಗೂ ನಾವು ಸಪ್ಲೈ ಮಾಡಿಬಿಟ್ಟು ಅವರ ಒಂದು ಒಪಿನಿಯನ್ನು ಕೇಳಿದ್ದೀವಿ, ಅವ್ರದ್ದೇನು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರಲ್ಲ ಅವ್ರ ಫೀಡ್ಬ್ಯಾಕ್ ಕೊಟ್ಟಾಗ ಈ ಒಂದು ಬಿಹೇವಿಯರನ್ನು ನಾವು ಸಿಂಪಡಣೆ ಮಾಡಿದಾಗ ಬ್ಲ್ಯಾಕ್ ಥ್ರಿಪ್ಸ್ ನಮಗೆ ಕಂಟ್ರೋಲ್ ಆಗಿದೆ ಅಂತ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮಗೆ ಇನ್ನೂ ಭಾಳಷ್ಟು ಪ್ರಮಾಣ ನಾವು ಮಾಡಿರ್ತಕ್ಕಂಥ ಸಂಶೋಧನೆ ಟೊಮ್ಯಾಟೋದಲ್ಲಿ, ಬಟ್ ಇದನ್ನು ನಾವು ಬೇರೆ ಬೆಳೆಗಳನ್ನು ನಾವು ಸಿಂಪಡಣೆ ಮಾಡಿದಾಗ ಅಲ್ಲಿ ಬೇರೆ ಥ್ರಿಪ್ಸನ್ನು ಕಂಟ್ರೋಲ್ ಆಗ್ತಾ ಇದೆ ಅನ್ನೋದನ್ನು ಇದು ಸಂತೋಷವಾಗಿರ್ತಕ್ಕಂಥ ವಿಷಯ. ಈ ನಿಟ್ಟಿನಲ್ಲಿ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈ ಒಂದು ಬಿವೇರಿಯಾ ಬೇಸಿಯಾನನ್ನು ಇನಿಷಿಯಲ್ ಸ್ಟೇಜಲ್ಲಿ ಇದನ್ನು ಉಪಯೋಗ ಮಾಡುವಂಥ ಪದ್ಧತಿಗಳನ್ನು ನಮ್ಮ ಒಂದೊಂದು ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದನ್ನು ಭಾಳಷ್ಟು ಮುಖ್ಯ. ನಾವು ರೈತರು ಏನು ಮಾಡ್ತೀವಿ ಅಂತಂದರೆ ಸಡನ್ ಆಗಿಬಿಟ್ಟು ನಾವು ಈಗ ಬಂದಿದೆ ಭಾಳಷ್ಟು ಸಿವಿಯರ್ ಪ್ರಮಾಣ ಬಂದಿದೆ ಅಂತಂದಾಗ ಆ ಒಂದು ಸಂದರ್ಭದಲ್ಲಿ ಬಿವೇರಿಯನ್ನು ನಾವು ಸಿಂಪಡಣೆ ಮಾಡೋಕೆ ಹೋದ್ವಿ ಅಂತಂದರೆ ನಿಮಗೆ ಎಫಿಕಸಿ ಒಂದು 25-30% ಸಿಗ್ಬೋದು. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ನಾವು ಮುಂಜಾಗ್ರತೆ ಕ್ರಮವಾಗಿ ಅಂತಂದರೆ ನಾವು ಹೆಂಗೆ ವ್ಯಾಕ್ಸಿನೇಷನ್ ಮಾಡ್ಕೋತೀವಿ, ಬೇರೆ ರೋಗ ರುಜಿನಗಳು ಮನುಷ್ಯರಿಗೆ ಬರಬಾರ್ದು ಅಂತ ಹೇಳಿಬಿಟ್ಟು ಹೆಂಗೆ ವ್ಯಾಕ್ಸಿನೇಷನ್ ಹಾಕೋತೀವಲ್ಲ ಅದೇ ಥರನೇ ನಾವು ಇದನ್ನೇನು ಹಚ್ಚಿದ ಕೂಡ ಗಿಡವನ್ನು ಹಾಕಿದೀವಿ ಅಂತಂದರೆ ಹೊಲಕ್ಕೆ ಆ ಒಂದು ಸಂದರ್ಭದಲ್ಲಿ ಒಂದು ತಿಂಗಳಾದ ಮೇಲೆ ನೀವು ಒಂದು 2-3 ಸಲ ಇದನ್ನು ಸಿಂಪಡಣೆ ಮಾಡಿದೀವಿ ಅಂತಂದರೆ ನಮಗೆ ಭಾಳಷ್ಟು ಪ್ರಮಾಣದಲ್ಲಿ ಅದಕ್ಕೆ ಒಂದು ಥರ ಚುಚ್ಚುಮದ್ದು ಕೊಟ್ಟಂಗಾಗುತ್ತೆ ಆ ಬೆಳೆಗೆ. ಅದು ಮುಂದೆ ಬರ್ತಕ್ಕಂಥ ಹುಳುಗಳಾಗಿರ್ಬೋದು ಮತ್ತು ಇವನ್ ರೋಗಗಳಾಗಿರ್ಬೋದು ಅವನು ತಡೆಹಿಡಿದುಕೊಳ್ಳುವಂಥ ಶಕ್ತಿ ಆ ಒಂದು ಗಿಡಕ್ಕೆ ಬರುತ್ತೆ ಅಂತೇಳಿ ಡೌಟ್ ಇಲ್ಲಾರೆ ನಾವು ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ. ಮತ್ತು ಇದನ್ನು ಬಳಸಕ್ಕತ್ತಂಥ ವಿಧಾನ ಅದು ಯಾವ ಥರ ಬಳಸಬೇಕು ಅನ್ನೋದನ್ನು ಇನ್ನೊಂದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಇದು ಯಾವ ಥರ ಬಳಸಬೇಕು ಅಂತಂದರೆ ನಾವು ಯೂಸ್ವಲಿ ನಾವು ಡೈರೆಕ್ಟಾಗಿ ನಾವು ಪೌಡ್ರ್ ಫಾರ್ಮನ್ನು ಕೊಡ್ತೀವಿ ಮತ್ತು ಲಿಕ್ವಿಡ್ ಫಾರ್ಮನ್ನು ಕೊಡ್ತೀವಿ ನಮ್ಮ ಒಂದು ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ. ಇದು ಲಿಕ್ವಿಡ್ ಫಾರ್ಮನ್ನು ಯೂಸ್ ಮಾಡುವಂಥ ರೈತರು ಈ ಸಲ ಭಾಳಷ್ಟು ಕಡಿಮೆ ಹೋಯಿದ್ರು, ಯಾಕಂದರೆ ಅದರದ್ದು ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ, ಯಾಕಂದರೆ 300 ರೂಪಾಯಿ ಲೀಟರ್ ನಾವು ಅದನ್ನು ಕೊಡ್ತಾ ಇದ್ದೀವಿ ಮತ್ತು ಪುಡಿ ಫಾರ್ಮ್ ಇರತಕ್ಕಂಥ ಒಂದು ಫಾರ್ಮನ್ನು ನಾವು ಕೊಡ್ತಾ ಇದ್ದೀವಿ ರೈತರಿಗೆ, ಅದು 150 ರೂಪಾಯಿ ಒಂದು ಎಕರೆಗೆ ಆಗುತ್ತೆ. ಅಂದರೆ ಲಿಕ್ವಿಡ್ ಕೊಟ್ಟಿವ್ ಅಂತಂದರೆ 150 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅವನ ಉದ್ದೇಶದಿಂದ ಅವರಿಗೆ ಇದನ್ನು ಪುಡಿ ಫಾರ್ಮದನ್ನು ತೊಗೊಂಡು ಹೋಗ್ತಾರೆ ಭಾಳಷ್ಟು ಜನ ಒಯ್ದಿರ್ತಕ್ಕಂಥದ್ದು ರೈತರು ಇದನ್ನೇ. ಇದರಲ್ಲಿ ಏನು ಅಷ್ಟು ವೇರಿಯೇಷನ್ ಏನಾಗಂಗಿಲ್ಲ, ಎಫಿಕಸಿ ವೈಸ್ ನಾವು ನೋಡಿದಾಗ ಅಷ್ಟು ವೇರಿಯೇಷನ್ ಆಗಿಲ್ಲ. ಆ ಒಂದು ಉದ್ದೇಶದಿಂದ ನಾವು ಇದನ್ನು ಪುಡಿ ಫಾರ್ಮ್ನಲ್ಲೇ ಜಾಸ್ತಿ ಪ್ರಮಾಣದಲ್ಲಿ ರೈತರಿಗೆ ನಾವು ಪ್ರಮೋಟು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇದರಲ್ಲಿ ಏನು ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು ಅಥವಾ ಉಪಯೋಗ ಮಾಡಬೇಕು ಅಂತಂದರೆ, ಇದು 1 kg 1 ಎಕರೆಗೆ ನಮಗೆ ಈ ಬಿವೇರಿಯಾ ಬೇಸಿಯಾನ ಬೇಕಾಗುತ್ತೆ. ಅದನ್ನೇ ಡೈರೆಕ್ಟಾಗಿ 5 g 1 L ನೀರಿಗೆ ಹಾಕೊಂಡ್ಬಿಟ್ಟು ನಾವು ಸಿಂಪಡಣೆ ಮಾಡೋಕ್ಕೂ ಹೇಳ್ತೀವಿ. ಅದಕ್ಕಿಂತ ಒಳ್ಳೆಯ ರಿಸಲ್ಟ್ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರಿಸಲ್ಟ್ ನಮಗೆ ಚೆನ್ನಾಗಿ ಬರಬೇಕು ನಮ್ಮ ತೋಟದಲ್ಲಿ ಅಂತಂದರೆ ನಾವು ಉಪಯುಕ್ತವಾಗಿರ್ತಕ್ಕಂಥ ಸ್ವಲ್ಪ ಬೆಲ್ಲನ ಹೇಳ್ತೀವಿ ಅದ್ರ ಜೊತೆ ಮಿಶ್ರಣ ಮಾಡಲಿಕ್ಕೆ. ಯಾವ ಥರ ರೆಡಿ ಮಾಡ್ಕೋಬೇಕು ಅಂದರೆ 1 ಎಕರೆ ಹೊಲ ಇತ್ತು ಅಂತಂದರೆ ಅದಕ್ಕೆ 1 kg ಇದನ್ನು ಬಿವೇರಿಯಾ ಪುಡಿಯನ್ನು ತೊಗೋಬೇಕಾಗತ್ತೆ, 1/2 ದಿಂದ 1 kg ಬೆಲ್ಲನ ತೊಗೋಬೇಕಾಗತ್ತೆ. ತೊಗೊಂಡ್ಬಿಟ್ಟು 2-3 L ನೀರಲ್ಲಿ ಹಾಕೊಂಡ್ಬಿಡ್ಬೇಕು, 2-3 ದಿನ ನಾವು ಇಟ್ಕೋಬೇಕಾಗತ್ತೆ. ಅಂದರೆ ಇಟ್ಕೊಂಡಿವಿ ಅಂತಂದರೆ ಏನಾಗುತ್ತೆ ಅಂದರೆ ಆ ಒಂದು ಸಿಲಿಂಡ್ರ್ ಏನಿರುತ್ತಲ್ಲ, ಸಿಲಿಂಡ್ರದಲ್ಲಿ ಇರತಕ್ಕಂಥ ಒಂದು ವಿಷಯುಕ್ತವಾಗಿರ್ತಕ್ಕಂಥ ವಸ್ತು ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 1-2 ದಿನ ಅಥವಾ 3 ದಿನ ಮಿನಿಮಮ್ ನಾವು 12 ತಾಸು ಬಿಡ್ಲಿಕ್ಕೆ ಹೇಳ್ತೀವಿ, ಓವರ್ ನೈಟ್ ಸೋಕಿಂಗ್ ಮಾಡ್ತೀವಿ. ಮತ್ತು 2-3 ದಿನ ಬಿಟ್ಟಷ್ಟು ಅದರದಲ್ಲಿ ಇರತಕ್ಕಂಥ ಶಕ್ತಿ ಭಾಳಷ್ಟು ಪ್ರಮಾಣದಲ್ಲಿ ವೃದ್ಧಿಯಾಗುತ್ತೆ ಮತ್ತು ಆ ಕೊಟ್ಟಿರತಕ್ಕಂಥ ಜೀವಾಣುಗಳೇನಿರುತ್ತಲ್ಲ ಅವುಗಳು ಸಂಖ್ಯೆಯಲ್ಲೂ ಗಣನೀಯವಾಗಿ ಹೆಚ್ಚಿಗೆ ಆಗಿಬಿಟ್ಟು ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಲ್ಲ ಆ ಥರ ನೀವು ಔಷಧನನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನು 2 ದಿನ ಆದಮೇಲೆ ಅಥವಾ 3 ದಿನ ಆದಮೇಲೆ ಅದನ್ನು ಸಿಂಪಡಣೆ ಮಾಡಿದೀವಿ ಅಂತಂದರೆ ಅದೇ 5 ml 1 L ನೀರಿಗೆ ಆ ಥರ ನಾವು ಸಿಂಪಡಣೆ ಮಾಡ್ಕೊಂಡಿವಿ ಅಂತಂತಂದರೆ ನಿಮಗೆ ಭಾಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಒಂದು ರಿಸಲ್ಟ್ಸನ್ನು ನಾವು ನೋಡಿದ್ದೀವಿ ಫೀಲ್ಡಲ್ಲಿ. ಆ ಥರ 2-3 ಎಷ್ಟು ಸಲ ಸಿಂಪಡಣೆ ಮಾಡಬೇಕು ಅನ್ನೋದನ್ನು ಕ್ವಶನ್ ಬರುತ್ತೆ ಇಲ್ಲಿ. ಓಕೆ, ಇಲ್ಲಿ 1 ಸಲ ಮಾಡ್ಬೇಕಾ, 2 ಸಲ ಮಾಡ್ಬೇಕಾ, 3 ಸಲ ಮಾಡ್ಬೇಕಾ ಅಂತ ರೈತರು ಕೇಳ್ತಾರೆ. ಎಸ್ಪೆಷಲಿ ನಮಗೆ ಮೆಣಸಿನ ಗಿಡದಲ್ಲಿ ಈ ಸಲ ಕೊಟ್ಟಿರ್ತಕ್ಕಂಥದ್ದು, ಮೆಣಸಿನ ಗಿಡದಲ್ಲಿ ಏನಾಗುತ್ತೆ ಅಂತಂದರೆ ನಾವು ರಬಿ ಕರಾಪ್ ಏನು ಹಾಕೋತೀವಲ್ಲ ಲೇಟಾಗಿ ಹಾಕೋತಾರೆ ಭಾಳಷ್ಟು ಜನ, ಹಿಂಗೆ ಬಳ್ಳಾರಿ ಸೈಡ್ ಹೋದ್ವಿ ಅಂದರೆ ರಾಯಚೂರು ಸೈಡ್ ಹೋದ್ವಿ ಅಂತಂದರೆ ಆ ಭಾಗದ ರೈತರು ಏನು ಮಾಡ್ತಾರೆ ಅಂತಂದರೆ ಯಾವಾಗ ಕೆನಲ್ ನೀರು ಬರ್ತವೆ ಆ ಸಂದರ್ಭದಲ್ಲಿ ಇವ್ರು ಮೆಣಸಿನ ಗಿಡ ಹಚ್ಕೊಳಕ್ಕೆ ಹೋಗ್ತಾರೆ. ಯಾಕಂದರೆ ನೀರಿನ ವ್ಯವಸ್ಥೆ ಇಲ್ಲ ಅಂತಂದರೆ ನಮ್ಗೆ ಮೆಣಸಿನ ಗಿಡ ಹಚ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಥರ ರೈತರದ್ದು ಹೇಳಿದಾಗೆ ಆ ಟೈಮಲ್ಲಿ ಹಚ್ಕೊಂಡಿರ್ತಕ್ಕಂಥ ಆಗಸ್ಟು ಮತ್ತು ಸೆಪ್ಟೆಂಬರ್ ಟೈಮಲ್ಲಿ ನಾಟಿ ಮಾಡಿರ್ತಕ್ಕಂಥ ಈ ಒಂದು ಮೆಣಸಿನ ಬೆಳೆಯಲ್ಲಿ ನಮ್ಮ ಭಾಳಷ್ಟು ಪ್ರಮಾಣದಲ್ಲಿ ಮುಟ್ರು ಕಾಡುವಂಥ ವ್ಯವಸ್ಥೆ ನಾವು ನೋಡಿದ್ದೀವಿ. ಮುಟ್ರು ಭಾಳಷ್ಟು ಪ್ರಮಾಣದಲ್ಲಿ ಹುಳ ಬರುತ್ತೆ ಯಾವಾಗ ಥಂಡಿ ಸ್ಟಾರ್ಟ್ ಆಗುತ್ತೆ ದೀಪಾವಳಿ ಆದಮೇಲೆ, ಆ ಒಂದು ಸಂದರ್ಭದಲ್ಲಿ ಈ ಹುಳದ ಕಾಟ ಜಾಸ್ತಿ ಹಾಕೋತ ಹೋಗುತ್ತೆ. ಅಂಥ ಒಂದು ನಾಟಿ ಮಾಡಿರ್ತಕ್ಕಂಥ ಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ ನಾವು ರೆಗ್ಯುಲರ್ ಆಗಿ ಇದನ್ನು ಯೂಸ್ ಮಾಡಬೇಕಾಗತ್ತೆ. ಈ ನಾಟಿ ಮಾಡಿದ ಒಂದು ತಿಂಗಳು ಆದ ಕೂಡ ಇದನ್ನು 4 ದಿನಕ್ಕೊಮ್ಮೆ ನಾವು ಸಿಂಪಡಣೆ ಮಾಡಿದೀವಿ ಅಂತಂದ್ರೂ ನಿಮ್ಗೆ ಖರ್ಚು ಏನೂ ಅಷ್ಟು ಭಾಳ ಬರೋಂಗಿಲ್ಲ. 150 ರೂಪಾಯಿ ಒಂದು ಎಕರೆ ಆಗುತ್ತೆ ಅಂತಂದ್ರೂ ನೀವು ಭಾಳಷ್ಟು ಪ್ರಮಾಣದಲ್ಲಿ ಖರ್ಚುನು ಅಷ್ಟಾಗಂಗಿಲ್ಲ. ಯಾಕಂದರೆ ಈಗ ಆಗಲೇ ಅಲ್ಲಿ ಮಾಡ್ತಕ್ಕಂಥ ರೈತರು ಏನತ್ತಂದರೆ ಆಲ್ಮೋಸ್ಟ್ ಒಂದು 100,000 ಗಟ್ಟಲೆನೂ ಒಂದು ಎಕರೆಗೆ ಅವ್ರು ಖರ್ಚು ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿದ್ದೀನಿ ಅವ್ರ ರೈತರ ಬಾಯಿಯಿಂದನೇ. ಆ ನಿಟ್ಟಿನಲ್ಲಿ ನಮ್ಮದು ಇದನ್ನು ಕೊಡ್ಕೋತಾ ಹೋದ್ಯೋ ಅಂತಂದರೆ ಇನಿಷಿಯಲ್ ಸ್ಟೇಜಿಂದನೇ ಅವಾಗ ಏನಾಗುತ್ತೆ ಅಂತಂದರೆ ಭಾಳಷ್ಟು ಪ್ರಮಾಣದಲ್ಲಿ ನಿರೋಧಕ ಶಕ್ತಿಯನ್ನು ಹೊಂದ್ಕೊಂಡ್ಬಿಟ್ಟು ಅದಕ್ಕೆ ಬರಲಾರಂಗೆ ನೋಡ್ಕೊಳ್ಳೋಂಥ ಶಕ್ತಿ ಅದಕ್ಕೆ ಬರುತ್ತೆ. ಆದರೆ ಇಮ್ಮಿಡಿಯೇಟಾಗಿ ಈ ಟೈಮಲ್ಲೇ ಬಂದಿದೆ ಭಾಳಷ್ಟು ಪ್ರಮಾಣದಲ್ಲಿ ಥ್ರಿಪ್ಸ್ ಬಂದಿದೆ ಅಂತ ಬಂದಾಗ ಅದು ಒಂದು 50% ನಿಮಗೆ ಕಂಟ್ರೋಲ್ ಕೊಡ್ಬೋದು ಅಥವಾ ಕಂಟ್ರೋಲ್ ಕೊಡಲಿಲ್ಲ ಅಂದ್ರೂ ಗೊತ್ತಾಗಲ್ಲ. ಅದಕ್ಕೆ ಈ ಹಿಂಗಾರು ಮಳೆಯಾಗಿ ಏನು ಹಾಕೊಂಡಿರ್ತೀವಲ್ಲ ಆ ಒಂದು ಬೆಳೆಯಲ್ಲಿ ಈ ಉಪಯೋಗ ಮಾಡೋದ್ರಿಂದ ನಾವು 50% ಅದನ್ನು ನಾವು ಹಿಡಿತದಲ್ಲಿ ಇಟ್ಕೋಬೋದು ಆ ಒಂದು ಥ್ರಿಪ್ಸ್ ನುಶಿಯನ್ನೇ. ಇಲ್ಲ ಅಂತಂದರೆ ಇನ್ನೊಂದು 50% ನಮ್ಗೆ ಅಷ್ಟು ಎಕ್ಸ್ಪೆಕ್ಟೆಡ್ ಈಲ್ಡ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದನ್ನೇ ನಾವು ಮುಂಗಾರು ಮಳೆಯಾಗಿ ಹಾಕೊಂಡಿದ್ದೀವಿ ಅಂತ ಜೂನ್ ಜುಲೈದಲ್ಲಿ ನಾವು ನಾಟಿ ಮಾಡ್ಕೊಂಡಿದ್ದೀವಿ ಅಂತಂದರೆ ನಮಗೆ ದೀಪಾವಳಿ ಬರೋಕಿತನೂ ನಮ್ಗೆ ಹಾರ್ವೆಸ್ಟಿಂಗ್ ಬಂತು ಅಂತಂದರೆ ಕೊಯ್ಲಿಗೆ ಬಂತು ಅಂತಂದರೆ ಆ ಒಂದು ಕ್ರಾಪ್ಗೆ ಇಲ್ಲಿ 2-3 ಸಿಂಪಡಣೆ ಮಾಡಿದರೂ ಸಾಕು ನಿಮ್ಗೆ ಆರಾಮಾಗಿ ಬೆಳೆ ಬರುತ್ತೆ. ಯಾವುದೇ ಒಂದು ಥ್ರಿಪ್ಸ್ ಕಾಟನೂ ಬರೋಂಗಿಲ್ಲ, ಯಾವುದು ಮೈಟ್ ನುಸಿದು ಕಾಟ ಬರೋಂಗಿಲ್ಲ, ಇವನ್ನು ರೋಗಗಳನ್ನು ಕಾಟನು ಜಾಸ್ತಿ ಪ್ರಮಾಣದಲ್ಲಿ ಆ ಒಂದು ಸಂದರ್ಭದಲ್ಲಿ ಬರೋಲ್ಲ. ಮುಂಗಾರು ಮಳೆ ಆಗಿಬಿಟ್ಟು ಆ ಟೈಮಲ್ಲಿ ನಾಟಿ ಮಾಡ್ಕೊಂಡಿವಿ ಅಂತಂದರೆ ಅಲ್ಲಿ ಯಾಕಂತಂದರೆ ಈ ಥ್ರಿಪ್ಸ್ ನುಸಿ ಅನ್ನೋದು ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ಜೀವಿ. ಅದಕ್ಕೆ ನೀವು ಮಳೆ ಸ್ವಲ್ಪ ಅವಾಗವಾಗ ಬರ್ತಾ ಇತ್ತು ಅಂತಂದರೆ ಅದಕ್ಕೆ ಏನಾಗುತ್ತೆ ಅಂದರೆ ಹಾರ್ಲಿಕ್ಕೆ ಆಗಂಗಿಲ್ಲ, ಅದು ಸಣ್ಣ ಜೀವಿ ಇರೋದ್ರಿಂದ ಮಳೆಗೆಲ್ಲ ವಾಶ್ಔಟ್ ಆಗಿಬಿಟ್ಟು ಸತ್ತು ಹೋಗಿಬಿಡುತ್ತೆ. ನಿಸರ್ಗನೇ ಅದನ್ನು ಸಹಾಯ ಮಾಡ್ತಿರ್ತದೆ ಸಾಯ ಹೊಡಲಿಕ್ಕೆ. ಅದರ ಜೊತೆಗೆ ನಿಂದ ಬಿವೇರಿಯಾನು ಇತ್ತು ಅಂತಂದರೆ ಎರಡೂ ಕಂಬೈಂಡ್ ಆಗಿಬಿಟ್ಟು ನಿಮಗೆ ಯಾವುದೇ ಕೀಟನಾಶಕ ಇಲ್ಲಾರನೂ ನಾನು ಇವು ಬೆಳೆಗಳನ್ನು ಬೆಳೆಸಿದ್ದು ಉದಾಹರಣೆಗಳಿದ್ದಾವೆ. ರೈತರ ಹೊಲದಲ್ಲಿನೂ ಬೆಳೆಸಿದ್ದು ಉದಾಹರಣೆಗಳಿದ್ದಾವೆ ಮತ್ತು ನಮ್ಮ ತಾಕುಗಳಲ್ಲಿ ಯೂನಿವರ್ಸಿಟಿ ತಾಕುಗಳಲ್ಲಿನೂ ನಾವು ಬೆಳೆಸಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಮುಂಗಾರು ಬೆಳೆಗಳಲ್ಲಿ ನಿಮಗೆ 2-3 ಸಿಂಪಡಣೆ ಬೇಕಾಗುತ್ತೆ. ನೀವು ಹಿಂಗಾರು ಬೆಳೆ ಹಾಕೊಂಡು ಇತ್ತು ಅಂದರೆ ಮೆಣಸಿನ ಗಿಡಕ್ಕೆ ಅಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ರಿಪೀಟೆಡ್ ಆಗಿ 4 ಅಥವಾ 5 ದಿನಕ್ಕೊಮ್ಮೆ ಸಿಂಪಡಣೆ ಮಾಡಬೇಕಾಗತ್ತೆ. ಆದ್ರೂ ಆ ಒಂದು ಸಂದರ್ಭದಲ್ಲಿ ನಿಮಗೆ ಭಾಳಷ್ಟು ಪ್ರಮಾಣದಲ್ಲಿ ಹಾನಿನೂ ಆಗುತ್ತೆ. ಒಂದು 50% ನೀವು ಅದರಿಂದ ಈಲ್ಡನ್ನು ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಮತ್ತು ಇದರ ಜೊತೆಗೆ ಇದು ಒಂದು ಯೂಸ್ ಮಾಡೋದ್ರ ಜೊತೆಗೆ ಈ ರೈತರಿಗೆ ಹೇಳೋದು ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ತಪ್ಪು ಮಾಡುವಂಥ ಒಂದು ಪ್ರಾಕ್ಟೀಸ್ಗಳು. ಈಗ ನಾಟಿ ಮಾಡುವಂಥ ಪದ್ಧತಿ ನಾಟಿ ಮಾಡೋದು ಅಂತಂದರೆ ಒಂದು ಹೇಳಿದೆ ನಾಟಿ ಮಾಡೋ ಟೈಮ್ ಹೇಳಿದೆ ನಾನು ಆಲ್ರೆಡಿ. ನೀವು ಮುಂಗಾರು ಬಿತ್ತನೆಯಾಗಿ ಮಾಡ್ಕೊಂಡಿವಿ ಅಂತಂದರೆ ಅಲ್ಲಿ ಈ ಹುಳದ ಕಾಟ ಬರೋಂಗಿಲ್ಲ ಮತ್ತು ನಿಮ್ಗೆ ಬೇರೆ ಹುಳದ ರೋಗದ್ದು ಅಷ್ಟು ಕಾಟ ಬರೋಂಗಿಲ್ಲ. ಎರಡನೇ ಹಿಂಗಾರಿ ಬಿತ್ತನೆ ಆದರೆ ಜಾಸ್ತಿ ಪ್ರಮಾಣದಲ್ಲಿ ಇದು ಈ ಹುಳದ ಕಾಟ ಬರುತ್ತೆ. ಇನ್ನೊಂದು ಏನು ಅಂತಂದರೆ ಸಾಲಿಂದ ಸಾಲಕ್ಕೆ ಹಾಕೊಳ್ಳುವಂಥ ಒಂದು ವ್ಯವಸ್ಥೆ. ಈ ಭಾಗದ ಎಲ್ಲ ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮೆಣಸಿನ ಬೆಳೆಗಾರರು ಎಸ್ಪೆಷಲಿ ಮೆಣಸಿನಕಾಯಿ ಬೆಳೆಗಾರರು ಒಂದು ಸಾಲಿಂದ ಇನ್ನೊಂದು ಸಾಲಕ್ಕೆ 2.5 ಫೂಟ್ ಹಾಕೋತಾರೆ ಅವರು. ಮತ್ತು ಗಿಡದಿಂದ ಗಿಡಕ್ಕೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋಂಗಿಲ್ಲ. ಹೇಗೆ ನಾವು ಜೋಳ ಬಿತ್ತೀವಿ, ತೊಗರಿ ಬಿತ್ತೀವಿ, ಸಜ್ಜಿ ಬಿತ್ತೀವಿ ಆ ಥರ ಬಿತ್ತನೆಯನ್ನು ಮಾಡ್ಕೋತಾರೆ ಅವರು ಆ ಒಂದು ಮೆಣಸಿನಕಾಯಿ ಬೆಳೆಗಾರರು. ಎಸ್ಪೆಷಲಿ ನಮ್ಗೆ ಬಳ್ಳಾರಿ ಡಿಸ್ಟಿಕ್ ಆಗಿರ್ಬೋದು, ರಾಯಚೂರು ಡಿಸ್ಟಿಕ್ ಆಗಿರ್ಬೋದು, ಇವನ್ ನಮ್ಮ ಬಾಗಲಕೋಟೆ ಡಿಸ್ಟಿಕ್ನು ಅವ್ರು ನೋಡಿಬಿಟ್ಟು ಈ ಮಂದಿನೂ ಇತ್ತಿತ್ತಲಾಗಿ ಈ ಒಂದು ಏರಿಯಾ ಭಾಳಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ ಮೆಣಸಿನಕಾಯಿ ಬೆಳೆ. ಇವನ್ ನಾವು ಬಿಜಾಪುರ ಡಿಸ್ಟಿಕ್ ತೊಗೊಂಡಿವಿ ಅಂತಂದ್ರು ಈಗ ಸಿಂದಿಗಿ ಆ ಕಡೆ ಆಲ್ಮೇಲ್ ಸೈಡ್ ಹೋದಿವಿ ಅಂತಂದ್ರು ತಾಳಿಕೋಟೆ ಆ ಸೈಡೆಲ್ಲ ಭಾಳಷ್ಟು ಪ್ರಮಾಣದಲ್ಲಿ ಈ ಒಂದು ಮೆಣಸಿನಕಾಯಿ ಬೆಳೆ ಬರ್ತಾ ಇದೆ. ಅವ್ರು ಏನು ಮಾಡಿದ್ದಾರೆ ಆಲ್ಮೋಸ್ಟ್ ಆಂಧ್ರದವ್ರದ್ದು ಪ್ಲಸ್ ನಮ್ಮದು ಬಳ್ಳಾರಿಯವ್ರದ್ದು ರಾಯಚೂರವ್ರದ್ದು ನೋಡಿಬಿಟ್ಟು ಈ ಭಾಗದ ರೈತರನ್ನು ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿಂದ ಸಾಲಕ್ಕೆ ಎಷ್ಟು ಡಿಸ್ಟೆನ್ಸ್ ಕೊಡಬೇಕು, ವೈಜ್ಞಾನಿಕವಾಗಿ ಇರಬೇಕು ಅನ್ನೋದನ್ನು ಅದು ಒಂದು ಸ್ವಲ್ಪ ಅದರಲ್ಲಿ ಜ್ಞಾನದ ಕೊರತೆ ಇರೋದ್ರಿಂದ ಈ ಒಂದು ಹುಳದ್ದು ಜಾಸ್ತಿ ಆಗಲಿಕ್ಕೆ ಒಂದು ಕಾರಣ ಇರುತ್ತೆ. ಅದಕ್ಕೆ ಇದನ್ನು ಹಿಂಗಾರಿಯಾಗಿ ಬೆಳಿಬೇಕು ಮತ್ತು ಮುಂಗಾರಿನಾಗಿ ಬೆಳಿಬೇಕು ಅಂತಂದರೆ ಗಿಡದಿಂದ ಗಿಡಕ್ಕೆ ಎಷ್ಟು ಡಿಸ್ಟೆನ್ಸ್ ಅಂದರೆ 1.5 ಫೂಟಿಂದ ನಮಗೆ 1 ಫೂಟ್ವರೆಗೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ಸಾಲಿಂದ ಸಾಲಕ್ಕೆ ನಾವು ಎಷ್ಟು ಮೇಂಟೈನ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ 4 ಫೂಟರ ನಮಗೆ ಸಾಲಿಂದ ಸಾಲಕ್ಕೆ ಹಾಕಬೇಕಾಗತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಥ್ರಿಪ್ಸ್ ನುಸಿ ಬೆಳಿಬೇಕು ಅಥವಾ ರಸ ಇರುವ ಕೀಟಗಳು ಬೆಳಿಬೇಕು ಅಂತಂದರೆ ಅದಕ್ಕೆ ಹ್ಯುಮಿಡಿಟಿ ಜಾಸ್ತಿ ಬೇಕು. ವಾತಾವರಣದಲ್ಲಿ ತೇವಾಂಶ ಮತ್ತು ನಮ್ಮ ಟೆಂಪರೇಚರ್ ಜಾಸ್ತಿ ಆದಾಗ ಹೆಂಗೆ ಸೆಕೆ ಆಗುತ್ತಲ್ಲ ಅಂಥ ವಾತಾವರಣ ಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಸಾಲಿಂದ ಸಾಲಕ್ಕೆ ನೀವು ಭಾಳಷ್ಟು ಕ್ಲೋಸ್ ಆಗಿ 2.5 ಫೂಟ್ ಕೊಟ್ಟರೆ ಅಂದರೆ ಒಂದು ಗಿಡ ಇನ್ನೊಂದು ಗಿಡ ಸೇರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅವಾಗ ಏನಾಗುತ್ತೆ ನೀವು ತಳಗಡೆ ನೀರು ಹಾಸ್ತೀರ, ನೀರು ಹಾಸಿದಕ್ಕೂ ಏನದು ಆವಿಯಾಗಿ ಹೋಗ್ಲಿಕ್ಕೆ ಆಗ್ಲಾರನೆ ಅಲ್ಲೇ ಹ್ಯುಮಿಡಿಟಿ ಜಾಸ್ತಿ ಪ್ರಮಾಣ ಗಾಳಿ ಮತ್ತು ಬೆಳಕು ಸೂರ್ಯನ ಕಿರಣಗಳು ಚೆನ್ನಾಗಿ ಆಡಲಾರಂಗೆ ಆಯಿತು ಅಂತಂದರೆ ಅಂಥ ಒಂದು ಕ್ಲೈಮೇಟಲ್ಲಿ ಈ ಒಂದು ಥ್ರಿಪ್ಸ್ ನುಸಿ ಜಾಸ್ತಿ ಆಗುತ್ತೆ. ಅದಕ್ಕೆ ರೈತ ಬಾಂಧವರು ಎಲ್ಲರೂ ಇದನ್ನು ತಿಳ್ಕೋಬೇಕು. ಇದನ್ನು ಕಂಪಲ್ಸರಿ ಯಾರು ಮಾಡ್ತಾರೆ ಅವ್ರ ಹೊಲದಲ್ಲಿ ಇದ್ರ ಥ್ರಿಪ್ಸ್ ನುಸಿನ ಭಾಳಷ್ಟು ಪ್ರಮಾಣದಲ್ಲಿ ಕಡಿಮೆ ಇರ್ತೈತಿ, ರೋಗನೂ ಭಾಳಷ್ಟು ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ. ಆ ಒಂದು ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಯಾವ ಮುಂದಿನ ವರ್ಷ ಹಾಕೊಂಡಿಕ್ಕಿಂತ ಮುಂಚಿತವಾಗಿಬಿಟ್ಟು ವಿಜ್ಞಾನಿಗಳ ಸಲಹೆಯರ ಪಡ್ಕೊಳ್ಳಿ. ಇಲ್ಲ ಅಂತಂದರೆ ನಾನು ಈಗೇನು ಹೇಳ್ತಾ ಇದ್ದೀನಲ್ಲ, ಗಿಡದಿಂದ ಗಿಡಕ್ಕೆ ಒಂದು ಅರ್ಧ ಫೂಟಿಂದ ಒಂದು ಫೂಟು, ಸಾಲಿಂದ ಸಾಲಕ್ಕೆ 4 ಫೂಟು ಮಿನಿಮಮ್ ಇಷ್ಟು ನಾವು ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಹಸುಗಳದ್ರ ಜೊತೆಗೆ ಈ ಒಂದು ಬಿವೇರಿಯನ್ನು ನಾವು ಚೆನ್ನಾಗಿ ಇನಿಷಿಯಲ್ ಸ್ಟೇಜಿಂದನೇ ನಾವು ಸಿಂಪಡಣೆ ಮಾಡ್ಕೋತ ಹೋದಿವಿ ಅಂತಂದರೆ ನೀವು ಭಾಳಷ್ಟು ಪ್ರಮಾಣದಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ರಿಸಲ್ಟ್ಸ್ಗಳನ್ನು ತಾವು ರೈತರ ಹೊಲದಲ್ಲಿ ನಾವು ಆಶಿಸಬಹುದು ಅಂತ ಹೇಳಿಬಿಟ್ಟು ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಆಲ್ರೆಡಿ 2-3 ರೈತರ ಹೊಲದಲ್ಲಿ ನಾನು ಆಲ್ರೆಡಿ ಡೆಮೋನ್ಸ್ಟ್ರೇಷನ್ ಕೊಟ್ಟಿದ್ದೀನಿ. 1 ಎಕರೆಗೆ ನಾವು ಆಲ್ಮೋಸ್ಟ್ ಎಲ್ಲ ಬಳ್ಳಾರಿ ರೈತರು, ರಾಯಚೂರು ರೈತರು ಮತ್ತು ನಮ್ಮಲ್ಲಿರ್ತಕ್ಕಂಥ ಬಿಜಾಪುರ ಮತ್ತು ಬಾಗಲಕೋಟೆ ರೈತರು 1 ಲಕ್ಷ ಮಿನಿಮಮ್ ಖರ್ಚು ಮಾಡ್ತಾರೆ 1 ಎಕರೆಗೆ. ಈ ಒಂದು ಕೀಟನಾಶಕತೆ ಹೇಳ್ತಾರೆ, ಗೊಬ್ಬರನೂ ಇನ್ಕ್ಲೂಡಿಂಗ್ ಅದರಲ್ಲಿ ಸೇರ್ಕೊಂಡಿವಿ ಅಂದರೆ ಮಿನಿಮಮ್ 1 ಲಕ್ಷ ರೂಪಾಯಿಗೆ ನಾವು ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ಒಬ್ಬೊಬ್ಬ ರೈತರು 1.5 ಲಕ್ಷ ರೂಪಾಯಿನೂ ಖರ್ಚು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು ರೈತರ ಹೊಲದಲ್ಲೇ ನಾವು ಡೆಮೋನ್ಸ್ಟ್ರೇಷನ್ ಕೊಟ್ಟಿದ್ದ ಪ್ರಕಾರ 15-20 ಸಾವಿರ ಒಳಗಡೆ ನಾನು ಈ ಒಂದು ಮೆಣಸಿನಕಾಯಿ ಬೆಳೆಯನ್ನು ಭಾಳಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಬೆಳೆಯನ್ನು ತೆಗೆದಿದ್ದೀವಿ. ಆ ರೈತರನ್ನು ಭಾಳಷ್ಟು ಇತ್ತಿತ್ತಲಾಗಿ ಮೊನ್ನೆ ಬಂದು ಹೇಳ್ತಾ ಇದ್ರು, ಇಲ್ಲ ಸರ್ ನೆಕ್ಸ್ಟಿಂದ ನಾವು ನೀವು ಏನು ಹೇಳ್ತಿರಲ್ಲ ಆ ಒಂದು ಮೆಥಡನ್ನು ಫಾಲೋ ಮಾಡ್ತೀವಿ, ನಾವು ಒಂದು 50 ಜನ ರೈತರು ರೆಡಿ ಆಗಿದ್ದೀವಿ ಅಂತೇಳಿ ಬಾಲಕೋಟ್ ಡಿಸ್ಟಿಕ್ಕಿಂದ ನಾನು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಇಯರ್ ಈ ವರ್ಷ ನಾವು ಅದನ್ನು ಪ್ರಯೋಗವನ್ನು ಮಾಡೇ ಮಾಡ್ತೀವಿ ಲಾರ್ಜ್ ಸ್ಕೇಲಲ್ಲಿ. ಆ ಒಂದು ರಿಸಲ್ಟಿಂದ ಬೇರೆ ಬೇರೆ ರೈತರಿಗೂ ಸ್ಪ್ರೆಡ್ ಆಗಿಬಿಟ್ಟು ಅದರ ಒಂದು ಉಪಯೋಗ ತಗೊಳ್ಳಿ ಅನ್ನೋ ಉದ್ದೇಶದಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಮತ್ತು ಇದು ಸಿಗುವಂಥ ವ್ಯವಸ್ಥೆನೂ ನಮ್ಮ ವಿಶ್ವವಿದ್ಯಾಲಯದಿಂದನೂ ನಾವು ಮಾಡಿಕೊಡ್ತಾ ಇದ್ದೀವಿ. ಎಷ್ಟೋ ಜನ ರೈತ ಬಂದುನೂ ಒಯ್ದಿದ್ದಾರೆ, ಹೋದ ವರ್ಷನೂ ಭಾಳಷ್ಟು ಪ್ರಮಾಣದಲ್ಲಿ ಒಯ್ದಿದ್ದಾರೆ, ಎಲ್ಲ ಡಿಸ್ಟಿಕ್ಸ್ ಜನ ರೈತರು ಒಯ್ದಿದ್ದಾರೆ, ಅದು ಕ್ಯೂ ಹೆಚ್ ಒಯ್ದಿದ್ದಾರೆ. ಆ ಒಂದು ಪರಿಸ್ಥಿತಿ ಇವನ್ ರಾಯಚೂರು ವಿಶ್ವವಿದ್ಯಾಲಯದಲ್ಲಿನೂ ಒಯ್ದಿದ್ದಾರೆ, ಬೇರೆ ಧಾರವಾಡ ವಿಶ್ವವಿದ್ಯಾಲಯನೂ ಒಯ್ದಿದ್ದಾರೆ, ನಂಬಲ್ಲಿ ಬಂದಿದ್ದಾರೆ, ಇಲ್ಲಿನೂ ತೊಗೊಂಡು ಹೋಗಿದ್ದಾರೆ. ಹಂಗೆ ಎಪಿಕೆಸಿ ಒಂದೊಂದು ಐಸೋಲೇಟಿಂದ ಇನ್ನೊಂದು ಐಸೋಲೇಟ್ಗಳಿಗೆ ಅವ್ರದ್ದು ರಿಸಲ್ಟ್ಗಳು ಬೇರೆ ಬಂದಿದ್ದಾವೆ. ಬಟ್ ಆದ್ರೂ ಈ ಕೆಮಿಕಲ್ಕಿಂತನೂ ಇದರದ್ದು ರಿಸಲ್ಟ್ ಚೆನ್ನಾಗಿ ಆಗಿದ್ದಾವೆ ಅಂತ ಹೇಳಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ರೈತ ಬಾಂಧವರಿಗೆ ತಿಳಿಸ್ತೆ ಹೇಳ್ತಾ. ಮತ್ತು ಇದರ ಜೊತೆಗೆ ನಾವು ಟೊಮ್ಯಾಟೋದೊಳಗಡೆ ಈ ಟೊಮ್ಯಾಟೋದೊಳಗಡೆ ನಾವು ಬೆಳೆದಿರ್ತಕ್ಕಂಥದ್ದು ಜೊತೆ ಜೊತೆಗೆ ಮತ್ತು ಇದನ್ನು ಮತ್ತೆ ರೈತರ ಹೊಲದಲ್ಲಿ ನಾವು ಮಾಡಿದ್ದೀವಿ. ಟೊಮ್ಯಾಟೋ ಆಗಿರ್ಬೋದು ಮತ್ತು ಕ್ಯಾಬೇಜ್ ಆಗಿರ್ಬೋದು, ನಮಗೆ ಕಲ್ಲಂಗಡಿ ಆಗಿರ್ಬೋದು, ಈ 3-4 ಬೆಳೆಗಳಲ್ಲಿ ಇದನ್ನು ಪ್ರಯೋಗ ಮಾಡಿದ್ದೀವಿ. ಅಲ್ಲಿ ಯಾವುದೇ ಕೀಟನಾಶಕ ಇಲ್ಲಾರೆ, ಟೊಮ್ಯಾಟೋದೊಳಗಡೆ ಯಾವುದೇ ಕೀಟನಾಶಕ ಇಲ್ಲಾರದೇ ನಾವು ಟೊಮ್ಯಾಟೋ ಬೆಳೆದೀವಿ ಅಂತಂದರೆ ಭಾಳಷ್ಟು ಜನ ಗಾಬರಿ ಆಗ್ತಾರೆ, ನಂಬೂ ನಂಬಂಗಿಲ್ಲ. ಬಟ್ ಯಾರಿಗೆ ನಂಬಂಗಿಲ್ಲ ಅಂತಿರಲ್ಲ, ನಮ್ಮ ಕಡೆ ಸಂಪರ್ಕ ಮಾಡ್ಬೋದು, ನಾನು ಅದನ್ನು ನಿಮ್ಮ ಹೊಲದಲ್ಲೇನೆ ಮಾಡಿ ತೋರಿಸ್ತೀವಿ. ಆ ಒಂದು ನಿಟ್ಟಿನಲ್ಲಿ ನೀವು ನಮ್ಮ ಕಡೆ ಸಹಕಾರ ಕೊಟ್ಟರೆ ಅಂತಂದರೆ 1 ಎಕರೆ ಕೊಟ್ಟರೆ ಅಥವಾ 1/2 ಎಕರೆ ಕೊಡಿ, ನಿಮ್ಮ ಹೊಲದಲ್ಲೇ ನಾವು ಅಲ್ಲೇ ಬಂದು ನಿಮಗೆ ಡೆಮೋನ್ಸ್ಟ್ರೇಷನ್ ಕೊಡ್ತೀವಿ. ಆ ಒಂದು ರಿಸಲ್ಟ್ ಇದೆ ಅಂತೇಳಿ ನನ್ನ ಕಡೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿಯೂ ನಾನು ಆಶ್ವಾಸನೆ ಕೊಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬಿವೇರಿಯಾ ಬೇಸಾಯವನ್ನು ಭಾಳಷ್ಟು ಪ್ರಮಾಣದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಪಯೋಗ ಮಾಡಿದ್ದಲ್ಲಿ ನಿಮಗೆ ಕೀಟಗಳನ್ನು ಜೈವಿಕವಾಗಿ ನಿಯಂತ್ರಣ ಮಾಡುವುದರ ಜೊತೆ ಜೊತೆಗೆ ನಮಗೆ ಅಲ್ಲಿ ಆಗಿರ್ತಕ್ಕಂಥ ಭಾಳಷ್ಟು ಪ್ರಮಾಣದಲ್ಲಿ ಏನು ಖರ್ಚು ಹಾಕೋತೀವಲ್ಲ ಔಷಧಿಗಳನ್ನು ಯೂಸ್ ಮಾಡೋದ್ರಿಂದ ಆ ಖರ್ಚನ್ನು ಭಾಳಷ್ಟು ಪ್ರಮಾಣದಲ್ಲಿ ತಗ್ಗಿಸಿದೀವಿ ಅಂತಂದರೆ ಅದು ಒಂದು ಲಾಭನೇ ನಮಗೆ. ಅದರ ಜೊತೆ ಜೊತೆಗೆ ಏನಾಗುತ್ತೆ ಅಂದರೆ ನೀವು ಕೀಟನಾಶಕಗಳನ್ನು ರಿಪೀಟೆಡ್ ಆಗಿ ಹುಡ್ಕೋತ ಹೋದ್ಯೋ ಅಂತಂದರೆ ಬೇರೆ ಬೇರೆ ದುಷ್ಪರಿಣಾಮಗಳಿಗೆ ಬರ್ತವೆ. ಕೆನ ಅನ್ನೆಸರ್ಲಿ ಔಷಧಿಗಳನ್ನು ಯೂಸ್ ಮಾಡ್ಕೋತ ಹೋಗ್ತೀವಿ. ಹೆಂಗೆ ಇರ್ತಾವೆ ರೈತರ ಹೊಲದಲ್ಲಿ ಅಂತಂದರೆ ಶೆಡ್ಯೂಲ್ಗಳನ್ನು ಹಾಕೊಂಡಿರ್ತಾರೆ, ಕೆ ಈ ಶೆಡ್ಯೂಲ್ಗಳು ಬೇಡ ಅಂತ ಹೇಳಿಬಿಟ್ಟು. ಕೆ ಈ ಶೆಡ್ಯೂಲ್ಗಳು ಏನಾಗ್ತವೆ ಪ್ರಾಬ್ಲಮ್ ಅಂತಂದರೆ ನಾವು ಹುಳ ಬಂದಿಲ್ಲ ರೋಗ ಬಂದಿಲ್ಲ ಅಂತಂದರೆ ಯಾಕೆ ಔಷಧಿ ಸಿಂಪಡಣೆ ಮಾಡಬೇಕು? ಈಗ ನಮಗೆ ಆರಾಮಿಲ್ಲ ಅಂತಂದರೆ ನಾವು ಡಾಕ್ಟರ್ ಕಡೆ ಹೋಗ್ತೀವಿ ಹೊರತಾಗಿ, ರೋಗ ಬಂದಿಲ್ಲ ಅಂತಂದರೆ ಯಾಕೆ ಹೋಗ್ಬೇಕು ಡಾಕ್ಟರ್ ಕಡೆ ಹೋಗ್ತೀವಿ? ಸುಮ್ಮನೆ ಇಲ್ಲ, ಅದು ಒಂದು ಜೀವಿ, ಸಸ್ಯ ಆಯ್ತಂದ್ರೆ ಅದು ಒಂದು ಜೀವಿ, ಅದಕ್ಕೆ ಏನು ತ್ರಾಸಾಯ್ತು ಅಂತಂದರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಹೊರತಾಗಿ ಸುಮ್ಮನೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕೆ ಹೋಗ್ಬಾರ್ದು. ಆ ಒಂದು ಸೆಡಲನ್ನು ಏನು ಹಾಕೋತೀವಲ್ಲ ಅದು ಭಾಳಷ್ಟು ಪ್ರಮಾಣದಲ್ಲಿ ನಿಮಗೆ ಉತ್ಪಾದನೆ ವೆಚ್ಚವನ್ನು ಭಾಳಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಅದರ ಜೊತೆಗೆ ನಾವು ಕೀಟನಾಶಕಗಳನ್ನು ನಾವು ಅಲ್ಲಿಗಳಿಗೆ ಹೋಗ್ಬಾರ್ದು. ಕೀಟನಾಶಕಗೂ ಬೇಕಾಗುತ್ತೆ. ಯಾವಾಗ ಬೇಕಾಗುತ್ತೆ ನಮಗೆ ಕೀಟನಾಶಕ ಅಂತಂದರೆ, ಆಯ್ತಪ್ಪ ನಾ ಇದನ್ನೆಲ್ಲ ಮಾಡ್ತಾ ಇದ್ದೀನಿ, ಒಂದು ಏನೋ ಪ್ರಾಬ್ಲಮ್ ಕ್ಲೈಮೆಟಿಕ್ ಪ್ರಾಬ್ಲಮ್ ಕೊಡ್ತು ಅಂತಂದರೆ ಅಂಥ ಸಂದರ್ಭದಲ್ಲಿ ಇವು ಕೆಲಸ ಮಾಡೋಂಗಿಲ್ಲ. ಅದು ಒಂದು ಜೀವಿ, ನಾವೇನು ಕೊಡ್ತಾ ಇಕ್ಕತಕ್ಕಂಥ ಔಷಧಿ ಏನಿರುತ್ತಲ್ಲ ಅದು ಒಂದು ಜೀವಿ. ಕ್ಲೈಮೇಟ್ ನಿಮ್ಗೆ ಚೆನ್ನಾಗಿಲ್ಲ ಅಂತಂದರೆ ಇದೂ ಸತ್ತು ಹೋಗುತ್ತೆ ಅಲ್ಲಿ. ಆ ಒಂದು ಸಂದರ್ಭದಲ್ಲಿ ಏನಾಗಬೇಕಾಗುತ್ತೆ ಅಂದರೆ ನಿಮಗೆ ಔಷಧಿಗಳು ಉಪಯೋಗಬೇಕಾಗ್ತಿರ್ತವೆ. ಹೆಂಗಂತಂದರೆ ನಮಗೆ ಆ್ಯಂಟಿಬಯೋಟಿಕ್ ಇದ್ದಂಗೆ, ನಮಗೆ ಸ್ವಲ್ಪ ಜ್ವರ ಬಂದು ಅಂತಂದರೆ ನಾವು ಇಮಿಡಿಯೇಟಾಗಿ ಆ್ಯಂಟಿಬಯೋಟಿಕ್ ತೊಗೊಳಂಗಿಲ್ಲ ಮನುಷ್ಯರೂ. ಹಾಗೆ ಕೀಟನಾಶಕಕ್ಕೆ ಅಂತಂದರೆ ಆ್ಯಂಟಿಬಯೋಟಿಕ್ ಇದ್ದಂಗೆ ಸ್ವಲ್ಪ ಪ್ರಮಾಣದಲ್ಲಿ ಏನೋ ಪ್ರಾಬ್ಲಮ್ ಇತ್ತಂದರೆ ಈ ಜೈವಿಕ ಅಸ್ತ್ರವನ್ನು ಬೆಳೆಸಿಬಿಟ್ಟು ನಾವು ಭಾಳಷ್ಟು ಪ್ರಮಾಣದಲ್ಲಿ ನಿಯಂತ್ರಣ ಮಾಡ್ತೀವಿ. ಒಂದು ವೇಳೆ ಕ್ಲೈಮೇಟ್ ನಮಗೆ ಏನಾದರೂ ವಾತಾವರಣ ಭಾಳಷ್ಟು ಪ್ರಮಾಣದಲ್ಲಿ ಹದಗೆಡ್ತು ಅಂತಂದರೆ ಅಂಥ ಸಂದರ್ಭದಲ್ಲಿ ಒಂದೊಂದು ರೋಗಗಳು ಭಾಳಷ್ಟು ಪ್ರಮಾಣದಲ್ಲಿ ಉದ್ಭವ ಆಗ್ತಿರ್ತವೆ ಮತ್ತು ಈ ಥ್ರಿಪ್ಸ್ ನುಸಿನೂ ಭಾಳಷ್ಟು ಪ್ರಮಾಣದಲ್ಲಿ ಉದ್ಭವ ಆಗ್ತಿರ್ತೈತಿ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೇಕಂತಂದರೆ ಒಂದೊಂದು ಔಷಧಿಗಳನ್ನು ನಾವು ಸಿಂಪಡಣೆ ಮಾಡಲೇಬೇಕಾಗತ್ತೆ. ಇದನ್ನೇ ಭಾಳಷ್ಟು ತಲೆಯಾಗಿಟ್ಕೋಬೇಕು. ಈಗ ಆರ್ಗ್ಯಾನಿಕ್ ಅಂದ್ಕೊಂಡು ಏನಾದ ಕಾನ್ಸೆಪ್ಟನ್ನು ಬೇರೆ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೈತರು. ಆರ್ಗ್ಯಾನಿಕ್ ಅಂತಂದರೆ ಪ್ಯೂರ್ ಆರ್ಗ್ಯಾನಿಕ್ ಬೇರೆ, ನಾವು ಇರ್ತಕ್ಕಂಥ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ನಾವು ಇಮ್ಮಿಡಿಯೇಟಾಗಿ ಆರ್ಗ್ಯಾನಿಕ್ ಜಂಪ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ವಾತಾವರಣ, ನಮ್ಮ ಒಂದು ಹೊಲ ಎಲ್ಲನೂ ಏನಾಗಿಬಿಟ್ಟಿದೆ ಅಂದರೆ ಕಲುಷಿತ ಆಗಿ ಹೋಗಿದ್ದಾವೆ. ಅದನ್ನು ಇಮ್ಮಿಡಿಯೇಟಾಗಿ ನಾವು ಆರ್ಗ್ಯಾನಿಕ್ ಮಾಡ್ತೀವಿ ಅಂತಂದರೆ ಭಾಳಷ್ಟು ಟೈಮ್ ತೊಗೊಳುತ್ತೆ, ಸ್ಲೋ ಆಗಿ ನಾವು ಶಿಫ್ಟ್ ಆಗಬೇಕಾಗತ್ತೆ. ಇಮ್ಮಿಡಿಯೇಟಾಗಿ ಶಿಫ್ಟ್ ಆದೀವಿ ಅಂತಂದರೆ ನಮ್ಮ ಬೆಳೆಯಲ್ಲಿ ಭಾಳಷ್ಟು ಪ್ರಮಾಣದ ಇಳುವರಿ ಕುಂಠಿತವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಕೋತಾ ಹೋಗಬೇಕಾಗತ್ತೆ ಇನಿಷಿಯಲಿ. ಅದು ಮುಂದೆ ಒಂದು ವೇಳೆ ಭಾಳಷ್ಟು ಬೇರೆ ಬೇರೆ ಪ್ರಮಾಣದಲ್ಲಿ ಇದು ಆಗ್ತಾ ಇತ್ತು ಅಂತಂದರೆ ಅವಾಗ ನಮಗೆ ಬೇಕಂದ ಸಂದರ್ಭದಲ್ಲಿ ಈ ಒಂದು ಔಷಧಗಳನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ಖರ್ಚನ್ನು ಕಡಿಮೆ ಮಾಡ್ಕೊಂಡ್ಬಿಟ್ಟು ನಮ್ಮ ಬೆಳೆಯನ್ನು ಉತ್ತಮವಾಗಿ ಬೆಳೀಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ರಾಮನ್ಗೌಡ್ರೆ ತಮ್ಮ ಜೊತೆಗೆ ಚರ್ಚೆ ಮಾಡಬೇಕು ಅಂತಂದ್ರೆ ರೈತರು ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ನನ್ನ ಮೊಬೈಲ್ ನಂಬರು 9686162634 9686162634. ಆತ್ಮೀಯರೇ, ಡಾಕ್ಟರ್ ರಾಮನ್ಗೌಡ ಹಳ್ಗೇರಿ ಅವರು ಹೇಳಿದಂಥ ಮೊಬೈಲ್ ನಂಬರನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9686162634 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಈಗೇನು ನಾವು ಇಲ್ಲಿ ತನಕ ಚರ್ಚೆ ಮಾಡಿದ್ದೀವಿ ಜೈವಿಕ ಅಸ್ತ್ರದ ಬಗ್ಗೆ, ಬವೇರಿಯಾ ಬ್ಯಾಸಿಯಾನ ಅನ್ನುವಂಥ ಶಿಲೀಂಧ್ರದ ಬಗ್ಗೆ, ಮತ್ತು ಅದು ಹತೋಟಿ ಮಾಡ್ತಾ ಇರುವಂಥ ಕೀಟಗಳ ಬಗ್ಗೆ, ವಿಶೇಷವಾಗಿ ಥ್ರಿಪ್ಸ್ ನುಸಿ ಏನು ಬರ್ತಾ ಇದ್ದಾವೆ ಬೇರೆ ಬೇರೆ ಬೆಳೆಗಳಿಗೆ, ಅದರೊಳಗೂ ಟೊಮ್ಯಾಟೊ ಒಳಗೆ ಬರುವಂಥ ಏನು ಥ್ರಿಪ್ಸ್ ನುಸಿ ಇದೆ ಅದನ್ನು ನಿಯಂತ್ರಣ ಮಾಡುವಂಥ ಒಂದು ಏನು ಅಸ್ತ್ರ ಇದೆ, ಅದರ ಪ್ರಯೋಗಗಳು ಯಾವ ರೀತಿ ವಿಶ್ವವಿದ್ಯಾಲಯದೊಳಗೆ ಕಳೆದ 7 ವರ್ಷಗಳಿಂದ ನಡೆದಾವ, ಮತ್ತು ಅದರ ಫಲಿತಾಂಶಗಳು ಏನದಾವ, ರೈತರು ಎಷ್ಟರ ಮಟ್ಟಿಗೆ ಖುಷಿಯಿಂದ ಇದ್ದಾರೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಒಂದು ಮಿತಿ ಒಳಗೆ ಯಾವುದೇ ಒಂದು ಅಸ್ತ್ರವನ್ನು ನಾವು ಬಳಸಬಹುದಾಗ್ಯದ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅಸ್ತ್ರಗಳನ್ನು ನಾವು ಬಳಸಬೇಕಾಗ್ತದೆ, ಅದೇ ರೀತಿಯಾಗಿ ಹತೋಟಿ ಮೀರಿದಂಥ ಸಂದರ್ಭದೊಳಗೆ ಅನಿವಾರ್ಯ ಅನ್ನುವಂಥ ಒಂದು ಪ್ರಸಂಗದೊಳಗೆ ನಾವು ರಾಸಾಯನಿಕವನ್ನು ಕೂಡ ಬಳಸಬೇಕಾಗ್ತದೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಈ ಬಗ್ಗೆ ತಾವು ಅವ್ರ ಜೊತೆಗೆ ಚರ್ಚೆ ಮಾಡಬಹುದು. ಇಲ್ಲಿ ತನಕ ಡಾಕ್ಟರ್ ರಾಮನ್ಗೌಡ ಹಳ್ಗೇರಿಯವರೇ ನಮ್ಮ ರೈತ ಬಾಂಧವರ ಜೊತೆಗೆ ತಾವು ತಮ್ಮ ಪ್ರಯೋಗಗಳ ಬಗ್ಗೆ ಮತ್ತು ಯಾವ ರೀತಿಯಾದಂಥ ಆ ಪ್ರಯೋಗ ರೈತರ ಒಂದು ಮನಸ್ಸಿನೊಳಗೆ ಒಂದು ಆಶಾಭಾವನೆಯನ್ನು ಮೂಡಿಸಿದೆ ಅನ್ನೋದ್ರ ಬಗ್ಗೆ ಕೂಡ ತಾವು ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಹೇಳಿದ್ದೀರಿ. ನಮ್ಮ ರೈತರಿಗೆ ಇದು ಪ್ರೇರಣೆ ಆಗ್ತದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಮುಂದಿನ ದಿನಗಳಲ್ಲಿ ಒಂದು ಪರಿಸರ ಸ್ನೇಹಿಯಾದಂಥ ಕೃಷಿ ವಾತಾವರಣ ನಮ್ಮ ರೈತರ ಹೊಲದೊಳಗೆ ನಿರ್ಮಾಣ ಆಗ್ತದೆ ಅನ್ನುವಂಥ ಒಂದು ಆಶಾಭಾವನೆ ಜೊತೆಗೆ ಇವತ್ತೇನು ತಾವು ಸಂವಾದ ಮಾಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ರಾಮನಗೌಡ ಹಡಲಗೇರಿ ಅವರಿಂದ ಜೈವಿಕ ಕೀಟನಾಶಕಗಳ ಕುರಿತು ಮಾತುಕತೆ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ SS ರೋಳಿ. ಈಗ ಕೇಳಿ ಮೊದಲ ತಾಲೂಕು ಕೊಳಲಿ ಗ್ರಾಮದ ಶ್ರೀಮತಿ ಕಲ್ಲವ್ವ ಕಾಸವ್ವ ಹಂಡೆನವರ್ ಹಾಗೂ ಸಂಗಡಿಯರಿಂದ ಚೌಡ್ಕಿ ಪದಗಳು. ಸಾವಕಾರ ಅಣ್ಣನ ತರಿಬೇಡ. ನನಗಿರಿಗೆ ಬರಬೇಕ ಊದೋಯವ್ವ ಸಾಗಿ ನನಗಿರಿಗೆ ಬರಬೇಕ ಬರತಾರ ಜೋಗ ಜಾರ ಸಡಗರಾಗೆ ಬರತಾರ ಜೋಗ.